ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಅಥವಾ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಒಳನೋಟಗಳು ಈ ಕುರಿತು ತೀರ್ಥಹಳ್ಳಿಯ ಚೊಕ್ಕದ ಬೈಲು ಶ್ರೀವತ್ಸ ಅವರೊಡನೆ ಸಂದರ್ಶನ. ರೈತ ಬಂಧುವರೇ, ಇವತ್ತು ನಮ್ಮ ಜೊತೆಗೆ ಒಬ್ಬ ಪ್ರಗತಿಪರ ಸಾವಯವ ಕೃಷಿಕರಿದ್ದಾರೆ. ಅವರು ಈ ಸಾವಯವ ಕೃಷಿ ಅಂದ್ಕೂಡಲೇ ತುಂಬಾ ಪದ್ಧತಿಗಳಿದೆ ಅಂತ ಅನ್ಕೋತೀರಿ ನೀವು? ಹೌದು. ಆದ್ರೆ ಇವರು ಯಾವ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ ಈ ಸಾವಯವ ಕೃಷಿನಲ್ಲಿ? ಏನೇನು ಪ್ರಯೋಗಗಳನ್ನು ಮಾಡಿ ಸಾಧನೆಯನ್ನು ಮಾಡಿದ್ದಾರೆ? ಏನೇನು ಸಾಧ್ಯತೆಗಳಿದೆ? ಅವರ ಅನುಭವಗಳನ್ನು ತಿಳ್ಕೊಳ್ಳೋಣ. ಇವರು ತೀರ್ಥಹಳ್ಳಿ ತಾಲೂಕು ಚಕ್ಕೋಡಬೈಲಿನ ಶ್ರೀತ ಶ್ರೀವತ್ಸ ಅಂತ. ಸರ್ ನಮಸ್ಕಾರ. ನಮಸ್ತೆ ಸರ್. ಮೊದಲನೇದಾಗಿ ಸಾವಯವ ಕೃಷಿ ಅಂದ್ಕೂಡಲೇ ರೈತರಲ್ಲಿ ಒಂದು ರೀತಿ ಗೊಂದಲ, ನಾವು ಸೀಮೆ ಗೊಬ್ಬರ ಹಾಕ್ಬೇಕೋ ಬೇಡವೋ, ಅಥವಾ ಈ ಶೂನ್ಯ ಬಂಡವಾಳ ಕೃಷಿ ಅಂತಾರೆ, ಏನು ಗೊಬ್ಬರ ಹಾಕದೇನೆ ಬೆಳೆಯುವಂತದ್ದು, ಹೀಗೆ ಏನೇನೇನೇನೋ ಇದೆ. ಈಗ ಸಾವಯವ ಕೃಷಿಯ ಒಂದು ಡೆಫಿನೇಷನ್? ಬಹಳ ವ್ಯಾಖ್ಯಾನಗಳಿದೆ ಸರ್ ಸಾವಯವ ಕೃಷಿಗೆ. ಆದ್ರೆ ಪ್ರಕೃತಿಗೆ ಹತ್ತಿರವಾಗಿ ನಮ್ಮ ಪಾರಂಪರಿಕವಾದಂತ ಕೃಷಿ, ಕೃತಕವಾದಂತ ರಾಸಾಯನಿಕಗಳನ್ನು ಬಳಸ್ತೇನೆ. ಭೂಮಿಯನ್ನ, ನೆಲ, ಜಲ, ಗಾಳಿ, ನಮ್ಮ ಪರಿಸರ ಇವೆಲ್ಲವನ್ನು ಶುದ್ಧವಾಗಿ ಇಟ್ಕೊಂಡು ಮುಂದಿನ ಪೀಳಿಗೆಗೂ ಅದು ಉಳಿಬೇಕು, ಅದನ್ನ ಇರೋ ಹಾಗೆ ಮಾಡುವಂತದ್ದು ಸಾವಯವ ಕೃಷಿ. ಪದ್ಧತಿಗಳು ಅನೇಕ ಇದೆ. ಈಗ ನೀವೇ ಪ್ರಸ್ತಾಪ ಮಾಡಿದ ಹಾಗೆ ಶೂನ್ಯ ಬಂಡವಾಳ ಅಂತ ಹೇಳ್ತೀರಿ. ವಸ್ತುಸ್ಥಿತಿಲಿ ಶೂನ್ಯ ಬಂಡವಾಳದಲ್ಲಿ ಯಾವುದೂ ಇಲ್ಲ, ಯಾಕೆಂದ್ರೆ ಈಗ ಮನುಷ್ಯನ ಸಮಯಕ್ಕೂ ಬೆಲೆ ಇದೆ, ಅದೊಂದು ಬಂಡವಾಳ ಅಂತಾನೆ ಅನ್ಕೋಬೇಕು. ಆದ್ರೆ ಅದೊಂದು ಒಂಥರ ಕ್ಯಾಚಿ ಶಬ್ದ, ಹಾಗಾಗಿ ಅನ್ಸ್ಬಿಡುತ್ತೆ ಏನು ಇಲ್ಲದೆ ಮಾಡಬಹುದು ಅಂತ. ಶ್ರಮ ಇದೆ, ಅಲ್ಲೂ ಒಂದಷ್ಟು ವಸ್ತುಗಳಿದೆ, ಒಳ್ಳೆಯ ಪದ್ಧತಿಗಳು. ಅದೇ ರೀತಿ ಅನೇಕ ನಮ್ಮ ಕಾಂಪೋಸ್ಟ್ ಮಾಡಿ ಮಾಡುವಂತದ್ದಿದೆ, ಪಾರಂಪರಿಕವಾದಂತಹ ಅನೇಕ ಪದ್ಧತಿ, ಕೊಟ್ಟಿಗೆ ಗೊಬ್ಬರನೇ ಹಾಕಿ ಮಾಡುವಂತವ್ರು ಇದ್ದಾರೆ. ಕೃಷಿಯ ಉಳಿಕೆಗಳನ್ನ, ತ್ಯಾಜ್ಯಗಳನ್ನ ಭೂಮಿಯಲ್ಲೇ ಸೇರಿಸಿ ಅದರಲ್ಲೇ ಕೃಷಿ ಮಾಡುವಂತವ್ರು ಇದ್ದಾರೆ. ಸಾವಯವ ಕೃಷಿ ಅಂದ್ರೆ ಗೋವನ್ನ ಪ್ರಧಾನವಾಗಿ ಇಟ್ಕೊಂಡು, ಮುಂಚೆ ಇದ್ದಿದ್ದೆ ಅದೇ ರೀತಿಲಿ ಅದನ್ನ ಪ್ರಧಾನವಾಗಿ ಇಟ್ಕೊಂಡು ಅದರ ಸುತ್ತ ಕೃಷಿಯನ್ನ ಕಟ್ಟುವಂತದ್ದಿದೆ. ಹೀಗೆ ಒಟ್ಟು ನಮ್ಮ ಪರಿಸರವನ್ನ ಹಾಳು ಮಾಡದೇನೆ ನಮ್ಮ ಎಲ್ಲ ಬೆಳೆಗಳನ್ನು ಶುದ್ಧವಾಗಿ ಇಟ್ಕೊಂಡು ಭೂಮಿ ನೀರು ಹಾಳಾಗದೇ ಇರೋ ಮಾಡುವಂಥದ್ದು ಸಾವಯವ ಕೃಷಿ ಅಂತ ನಾನಂತೂ ಅನ್ಕೊಂಡಿದ್ದೀನಿ. ಖಂಡಿತವಾಗಿ ನಾವು ಉಳಿಬೇಕು, ಬೆಳಿಬೇಕು, ನಮ್ಮ ಸುತ್ತಮುತ್ತ ಇರುವಂತಹ ಜೀವಿಗಳು ಉಳಿಬೇಕು, ಬೆಳಿಬೇಕು, ಆದ್ರೆ ಅವುಗಳಿಂದ ನಮಗೆ ತೊಂದರೆ ಆಗಬಾರ್ದು. ಖಂಡಿತ ಸರ್, ಅವುಗಳಿಂದ ತೊಂದರೆ ಆಗೋಲ್ಲ. ನಮ್ ದೃಷ್ಟಿಕೋನ ಏನಂದ್ರೆ ನಾನ್ ಮಾತ್ರ ಬೆಳಿಬೇಕು ಅಂತಿರುತ್ತೆ, ಅವಾಗ ಉಳಿದಿದ್ದು ಯಾವುದು ಗಮನಕ್ಕೆ ಬರೋದಿಲ್ಲ. ಉದಾಹರಣೆಗೆ ನಾವು ಕೃಷಿಯಲ್ಲಿ ವಿಶೇಷವಾಗಿ ಈಗ ಮಲೆನಾಡಿನಲ್ಲಿ ಮಂಗದ ಪುಟ್ಟಳ ಹೇಳ್ತೀವಿ, ಇನ್ಯಾವುದೋ ಪ್ರಾಣಿ ನನ್ನ ಜಮೀನಿಗೆ ಬಂದು ಹಾಳು ಮಾಡ್ತು ಅಂತ ಹೇಳ್ತೀವಿ. ಅದ್ ಯಾಕೆ ಹಾಳು ಮಾಡ್ತು ಅಂತ ಯೋಚನೆ ಮಾಡೋದೇ ಇಲ್ಲ. ಅವುಗಳ ನೆಲೆ ಏನಿತ್ತು ಆ ನೆಲೆ ನಾವು ಹಾಳು ಮಾಡಿದೀವಿ. ಮಂಗಕ್ಕೆ ಕಾಡಲ್ಲಿ ಏನೋ ಒಂದಷ್ಟು ಹಣ್ಣುಗಳು ಸಿಗ್ತಿತ್ತು, ಕಾಡಲ್ಲ ಮರಗಳಿಲ್ಲ. ನಮ್ ಕೃಷಿಗೋಸ್ಕರ ಅನೇಕ ಸಾರಿ ನಾವು ಅದನ್ನೆಲ್ಲ ಬಳಸ್ಕೊಂಡ್ಬಿಟ್ಟಿರ್ತೀವಿ, ಅದಕ್ಕೆ ಅಲ್ಲಿ ನೆಲೆ ಇಲ್ಲ ಅನ್ನೋದನ್ನ ಕಂಡ್ಕೊಳ್ಳಲ್ಲ. ಅಥವಾ ನಮ್ ತೋಟಕ್ಕೆ ಬಂತು ಅಂತ ಅನ್ಕೊಳ್ಳೋಣ, ತೋಟದಲ್ಲಿ ಮಂಗಗಳಿಗೋಸ್ಕರನೇ ಏನಾದರೂ ಒಂದಷ್ಟು ಇದ್ರೆ ನಮ್ಮ ಮುಖ್ಯ ಬೆಳೆನ ಅದು ಹಾಳು ಮಾಡಲ್ಲ. ಉದಾಹರಣೆಗೆ ನನ್ನ ತೋಟದಲ್ಲಿ ಬಾಳೆ ಇದೆ, ಅಡಿಕೆ ಇದೆ ಅಂತ ಅನ್ಕೊಂಡ್ರೆ, ಅಡಿಕೆ ಹೆಚ್ಚು ಬೆಲೆ ಕೊಡೋ ಬೆಳೆ ಆದ್ರೆ ಬಾಳೆ ಸ್ವಲ್ಪ ನಾ ಅದಕ್ಕೆ ಸ್ಯಾಕ್ರಿಫೈಸ್ ಮಾಡ್ತೀನಿ ಅಂತ ಅನ್ಕೊಂಡ್ರೆ ಉಳಿಬಹುದು ಅಂತ ಅನ್ಸುತ್ತೆ. ಹಾಗಂತ ಬಾಳೆಗೆ ಒಂದು ಮಂಗ ಅಡಿಕೆಗೆ ಬರಲ್ಲ ಅಂತಿಲ್ಲ. ಒಂದು ಈ ತರ ಸಣ್ಣ ಪುಟ್ಟ ದಾರಿಗಳು, ಅವುಗಳನ್ನು ಜೊತೆಗೆ ಇಟ್ಟುಕೊಂಡು ಹೇಗೆ ಮಾಡಬಹುದು ಅನ್ನೋದು. ತುಂಬಾ ಮಿತಿ ಮೀರಿದ ಹಂತಕ್ಕೆ ಹೋದಾಗ ಕೆಲವು ನಿಯಂತ್ರಣದ ಪದ್ಧತಿಗಳು ಬೇಕಾಗ್ಬೋದು. ಆದರೂ ಒಂದು ಸಮಗ್ರವಾದ ದೃಷ್ಟಿಕೋನ ಇಟ್ಟು ನೋಡಿದಾಗ ಇದನ್ನೊಂದು ತೊಂದರೆ ಅಲ್ಲ ಅಂತನೂ ಅಂದ್ಕೋಬಹುದು ಅಂತ ಅನ್ಸುತ್ತೆ. ಶಿವತ್ಸ ಅವರ, ಈಗ ಸಾವಯವ ಕೃಷಿಗೂ ಮತ್ತು ವೈಜ್ಞಾನಿಕ ಕೃಷಿಯ ನಡುವೆ ಒಂದು ತಾಕಲಾಟ ಇದೆ ಅಂತ ಅಂತಾರೆ, ಒಪ್ಕೋತೀರಾ ಇದನ್ನ? ವೈಜ್ಞಾನಿಕ ಅನ್ನೋ ಶಬ್ದ ಕ್ಲೀಶೆ ಆಗ್ಬಿಟ್ಟಿದೆ ಸರ್. ಈಗ ಆಧುನಿಕ ವಿಜ್ಞಾನನೇ ಎಲ್ಲವುದಕ್ಕೂ ಉತ್ತರ ಅನ್ನುವಂತ ಒಂದು ಭ್ರಮೆ ಏನಿದೆ, ಬಹುಶಃ ಅದನ್ನ ನಾವು ಕೊಡುಕೋಬೇಕು ಅಂತ ಅನ್ಸುತ್ತೆ ನನಗೆ. ಪಾರಂಪರಿಕವಾಗಿನ ಅನೇಕ ಪದ್ಧತಿಗಳು ನಮ್ಗೆ ಅದಕ್ಕೆ ಈಗಿನ ಪರಿಭಾಷೆಯಲ್ಲಿ ಹೇಳೋದಾದ್ರೆ ವೈಜ್ಞಾನಿಕವಾದ ವ್ಯಾಲಿಡೇಷನ್ ಇಲ್ಲ ಅನ್ನೋದಷ್ಟೇ ಬಿಟ್ರೆ ಅದು ನಿಜವಾಗ್ಲೂ ಪ್ರಸ್ತುತ ಅನೇಕ ಸಂಗತಿಗಳು ಹೇಳ್ತೀವಿ. ಉದಾಹರಣೆಗೆ ನಾವು ಸಾವಯವ ಕೃಷಿಯಲ್ಲಿ ಹೇಳಬೇಕಾದ್ರೆ ಕೆಲವು ಪದ್ಧತಿಗಳು ಅದರ ಅರ್ಥ ಹೇಳದೇನೆ ನಮಗೆ ಹೇಳ್ಬಿಟ್ಟಿದ್ದಾರೆ. ಗದ್ದೆ ನೆಟ್ಟಾಗ ಮಲೆನಾಡಿನಲ್ಲಿ ಮುಂಡ್ಗ ಹಾಕುವಂತ ಪದ್ಧತಿ ಇದೆ. ಮುಂಡ್ಗ ಅಂತ ಒಂದು ಮುಳ್ಳಿನ ಗಿಡ, ಕಂಡಗಕ್ಕೊಂದು ಮುಂಡ್ಗ ಅಂತ ನಮ್ಮಲ್ಲಿ ಗಾದೆ ಇದೆ. ಆ ಮುಂಡ್ಗ ಏನ್ ಮಾಡತ್ತೆ ಅಂದ್ರೆ ಅದ್ರ ಬೇರಲ್ಲಿ ನಂಜಿನ ಅಂಶವನ್ನು ಹೀರ್ಕೊಳ್ಳುವಂತ ಶಕ್ತಿ ಇದೆ. ನಂಜಿಗದ್ದೆಗಳಲ್ಲಿ ಮುಂಡ್ಗವನ್ನು ಹಾಕ್ತಾ ಇದ್ರು. ಹಿಂದಿನ ಕಾಲದಲ್ಲಿ ಇನ್ನೊಂದು ಪದ್ಧತಿ ಇತ್ತು. ದೀಪಾವಳಿನಲ್ಲಿ ಗದ್ದೆನಲ್ಲಿ ದೀಪದ ಕೋಲು ಹಚ್ಚಿ ಮೂರು ಜಾತಿಯ ಹೂವನ್ನ ಗದ್ದೆ ಬದುವಿನಲ್ಲಿ ಹಾಕ್ಬೇಕು. ಅದು ಹುಲಿ, ಯಕ್ಕ ಮತ್ತು ಕಕ್ಕೆ. ಇದನ್ನ ಹಾಕ್ಬೇಕು ಅಂತಿತ್ತು. ಯಾಕೆ ಯಾರು ಅರ್ಥ ಮಾಡ್ಕೊಳ್ತಿರ್ಲಿಲ್ಲ. ಊರ್ ಜೋಯಿಸರು ಬಂದು ಹೇಳ್ತಿದ್ರು ಯಾವ ಹೂವು ಈ ಸರಿ ಹಾಕ್ಬೇಕು, ಯಾವ್ದು ಹಾಕ್ಬಾರ್ದು ಅಂತ ಹೇಳ್ತಿದ್ರು. ಅವೆಲ್ಲವೂ ಸಹ ಪೆಸ್ಟ್ ಕಂಟ್ರೋಲ್ ಮೆಥಡ್ಸ್. ನಮ್ಮಲ್ಲಿ ಗದ್ದೆಲಿ ಈಗಲೂ ಕರಿಗುಟ್ಟ ಹಾಕೋದು ಅಂತಿದೆ. ಭತ್ತದ ಗದ್ದೆ ಬಹಳ ಸೊಂಪಾಗಿ ಬೆಳೆದ್ರೆ ಯಾರದ್ದೋ ಕಣ್ಣು ಬೀಳುತ್ತೆ ಅನ್ನೋ ಕಾರಣಕ್ಕೆ ಒಂದು ಸುಟ್ಟ ಗೂಟ, ಕಪ್ಪುದಾದಂತ ಗೂಟ ತಗೊಂಡೋಗಿ ಗದ್ದೆ ಮಧ್ಯೆ ನೆಡ್ತಿದ್ರು. ಅದು ಕಣ್ಣಿಗೆ ಅಂತ ಹೊರಗಿನ ಜಗತ್ತಿಗೆ ಅನ್ಸಿದ್ರು. ವಸ್ತುಸ್ಥಿತಿಲಿ ಅದ್ರ ಇರೋಂತ ಹಿನ್ನೆಲೆ ಅಲ್ಲಿ ಒಂದೊಂದು ಹಕ್ಕಿ ಕೂತ್ಕೊಳ್ಳುತ್ತೆ. ಸುತ್ತಮುತ್ತ ಇರೋಂತ ಒಂದಷ್ಟು ಕೀಟಗಳನ್ನು ತಿನ್ನುತ್ತೆ. ಆ ಕೀಟಗಳನ್ನು ತಿನ್ನೋದ್ರಿಂದ ಕೀಟಬಾಧೆ ಕಡಿಮೆ ಆಗುತ್ತೆ. ಈಗ ಅನೇಕ ಪದ್ಧತಿಗಳಿಗೆ ನಾವು ಅರ್ಥಗಳನ್ನು ಹೇಳಿಲ್ಲ, ಹಾಗಾಗಿ ಅದು ಮೌಢ್ಯ ಅಂತ ಅನ್ಸಿದೆ. ವೈಜ್ಞಾನಿಕ ಅನ್ನೋ ಹಿನ್ನೆಲೆಯಲ್ಲಿ ನಾನು ಇದನ್ನು ಹೇಳ್ತಾ ಇದ್ದೀನಿ. ಇವೆಲ್ಲದಕ್ಕೂ ತಾರ್ಕಿಕವಾದಂತ ಒಂದು ಸತ್ಯದ ಹಿನ್ನೆಲೆ ಇದೆ. ಆ ತಾರ್ಕಿಕ ಸತ್ಯ ವೈಜ್ಞಾನಿಕ ಅಂದ್ಕೊಳ್ಳೋದಾದ್ರೆ ನಮ್ಮ ಅನೇಕ ಪದ್ಧತಿಗಳಲ್ಲಿ ವಿಜ್ಞಾನದ ಇದು ಇದ್ದೇ ಇದೆ. ಬಟ್ ಆಧುನಿಕ ವಿಜ್ಞಾನನೇ ವಿಜ್ಞಾನ ಅಂತ ಅಲ್ಲ. ಇನ್ನು ಸ್ವಲ್ಪ ವಿಸ್ತರಿಸಬೇಕು ಅಂತಾದ್ರೆ ಆಧುನಿಕ ವಿಜ್ಞಾನ ಏನನ್ನು ನೋಡಿದ್ರು, ಈ ಕೃಷಿಯಲ್ಲೇ ನೋಡಿದ್ರೆ ಒಂದು ಕೀಟ ಬಂತು ಅಂದ ತಕ್ಷಣ ಅದನ್ನು ಕೊಲ್ಲಬೇಕು ಅಂತ ಯೋಚನೆ ಮಾಡ್ತೀವಿ. ಅದು ಒಂದು ನಿಶ್ಚಿತವಾದಂತ ಅವಧಿಯಲ್ಲಿ ನಮ್ಮ ಬೆಳೆ ಹತ್ರ ಇರುತ್ತದೆ. ಆ ಅವಧಿಲಿ ಆ ಬೆಳೆ ಹತ್ರ ಬರದೇ ಇದ್ರೆ ನಮ್ಮ ಬೆಳೆ ಹಾನಿಯಾಗಲ್ಲ. ಆ ಸಮಯದಲ್ಲಿ ಓಡಿಸೋದಕ್ಕೆ ನಮ್ಮಲ್ಲಿ ಹಳೆ ಪದ್ಧತಿ ಇತ್ತು, ತುಂಡೆ ಹೊಡೆಯೋದು ಅಂತಿದ್ರು. ತುಂಡೆ ಹೊಡೆಯೋದು ಅಂದ್ರೆ ಏನಂದ್ರೆ ಒಂದು ಎರಡು ಮೂರು ಜಾತಿಯ ಸೊಪ್ಪನ್ನ ಒಂದು ಪೊರಕೆ ತರ ಒಂದು ಇದು ಮಾಡಿಕೊಂಡು ಬೆಳಗಿನ ಜಾವದ ಹೊತ್ತಿಗೆ ಅದನ್ನ ಇಡೀ ಗದ್ದೆನಲ್ಲಿ ಅಷ್ಟಕ್ಕೂ ತಾಗಿಸ್ಕೊಂಡು ಹೋಗೋದು. ಅವಾಗ ಆ ಕೀಟ ಅಲ್ಲಿರುತ್ತೆ, ಆ ವಾಸನೆಗೆ ಅದು ದೂರ ಹೋಗುತ್ತೆ. ಮುಕ್ಕುಡುಕ ಅಂತ ಹೇಳ್ತೀವಿ ನಾವು, ಮುಕ್ಕುಡುಕನ ಕೊನೆ, ಅದನ್ನೆಲ್ಲ ಹಿಡ್ಕೊಂಡು ಹೋಗ್ತಾ ಇದ್ರು. ಅದರದ್ದೇ ಸ್ವಲ್ಪ ಸುಧಾರಿಸಿ ಮಾಡಿದೀವಿ. ಮುಕ್ಕುಡುಕದ ಕಷಾಯ ಮಾಡ್ತೀವಿ, ಮುಕ್ಕುಡುಕದ ಕಷಾಯ ಮಾಡೋದು. ಆ ಕಷಾಯ ಸ್ಪ್ರೇ ಮಾಡಿದಾಗ ಆ ಕೀಟಕ್ಕೆ ಇದು ನನ್ನ ಆಹಾರ ಅಲ್ಲ ಅನ್ಸತ್ ವಾಸನೆ ಕಾರಣಕ್ಕೆ, ಅದು ಸಾಯೋದಿಲ್ಲ, ದೂರ ಹೋಗುತ್ತೆ. ಸೊ ಯಾವುದನ್ನು ಸಾಯಿಸ್ದೇನೆ ನಮ್ ಬೆಳೆನ ಉಳಿಸ್ಕೊಳ್ಳುವಂತ ಪದ್ಧತಿಗಳು ಇತ್ತು ಹಿಂದೆ. ಈ ತರದನ್ನ ಹುಡುಕ್ತಾ ಹೋಗ್ಬೇಕು ನಾವು. ಕೃಷಿ ಪ್ರಯೋಗ ಪರಿವಾರ ಏನ್ ರಾಯರು ಹುಟ್ಟಾಕಿದ್ರು, ಅದರಲ್ಲೇನೆ ಸುಮಾರು 600ಕ್ಕಿಂತ ಹೆಚ್ಚು ಈ ತರದ ರೈತ ತಂತ್ರಜ್ಞಾನಗಳು. ಅದಕ್ಕೇನು ಬಹಳ ಏನೋ ಅವ್ರು ಅದ್ರಲ್ಲಿ ಸಂಶೋಧನೆ ಮಾಡಿದ್ದಾರೆ ಅಂತಿಲ್ಲ, ಬರ್ತಾ ಬರ್ತಾ ಬರ್ತಾ ಹೋಗಿ ಹೀಗೆ ಮಾಡಿದ್ರಾಗತ್ತೆ ಅಂತ ಮಾಡ್ಕೊಂಡು ಅನೇಕ ತಂತ್ರಜ್ಞಾನಗಳಿದೆ. ಹುಡುಕುವಂತ ಕಣ್ಣಿದ್ರೆ ಖಂಡಿತ ಎಲ್ಲವನ್ನು ಕಂಡುಕೋಬಹುದು ಅನ್ಸುತ್ತೆ. ತುಂಬಾ ಸರಿಯಾಗಿ ಹೇಳಿದ್ರೆ, ಯಾಕೆಂತೇಳಂದ್ರೆ ನಮ್ಮಲ್ಲಿ ಹಿಂದೇನು ಈ ಕೆಲವು ಪದ್ಧತಿಗಳಿದ್ವು ಅವನ್ನ ಸುಮ್ಮನೆ ಕುರುಡು ಪದ್ಧತಿನ ಅಂತಕೊಂಡು ಹಿಂದಿನವ್ರು ಹೇಳಿದ್ದಾರೆ ಅಂತ ಮುಂದುವರ್ಸ್ಕೊಂಡು ಬಂದ್ರೆ ವಿನಃ ಅದರಲ್ಲಿರುವಂತಹ ವೈಜ್ಞಾನಿಕತೆಯನ್ನ ಹುಡುಕ್ಲಿಲ್ಲ ಮತ್ತೆ ಅವ್ರಿಗೆ ತಿಳಿ ಹೇಳಲೂ ಇಲ್ಲ. ಹಾಗಾಗಿ ಅದೊಂದು ಪದ್ಧತಿ ಅಂತೇಳಿ ಅನ್ಸ್ಕೊಂಡು ಬಂದ್ಬಿಡ್ತು. ಆದ್ರೆ ಇತ್ತೀಚೆಗೆ ಅದಕ್ಕೆ ವೈಜ್ಞಾನಿಕ ದೃಷ್ಟಿಕೋನವನ್ನ ಕೊಡ್ತಾ ಇದ್ದಾರೆ. ಉದಾಹರಣೆಗೆ ಯಾವುದೋ ಒಂದು ಜಾತಿಯ ಬೆಳೆಯನ್ನ ಬೆಳಿಬೇಕಾದ್ರೆ ಅದ್ರ ನಡುವೆ ಅಕ್ಕಡಿ ಹಾಕ್ಬೇಕು ಅಂತ ಹೇಳ್ತಾರೆ, ಬೇರೆ ಇನ್ನೊಂದು ಸಾಲ ಅಕ್ಕಡಿ ಹಾಕಿ ಅಂತೇಳಿ. ಕಾರಣ ಏನಪ್ಪಾ ಅಂತೇಳಂದ್ರೆ ಅದಕ್ಕೆ ಮುಖ್ಯ ಬೆಳೆಗೆ ಬರುವಂತಹ ಕೀಟಬಾಧೆಯನ್ನು ಹೋಗ್ಲಾಡಿಸ್ಕೊಳ್ಳೋಕ್ಕೋಸ್ಕರವಾಗಿ ಅಕ್ಕಡಿ ಹಾಕಿ ಅಂತಾರೆ. ಇದು ಏನು ಹೊಸ ಪದ್ಧತಿ ಅಲ್ಲ, ಹಿಂದೆ ರೈತರು ಅಳವಡಿಸಿಕೊಂಡು ಬಂದಂತಹ ಪದ್ಧತಿನೇ. ಈಗ ಮುಂದುವರೆದು ಶ್ರೀವತ್ಸ ಅವರೇ, ಹಾಗಾದ್ರೆ ಈ ಸಾವಯವ ಪದ್ಧತಿನಲ್ಲಿ ನಾವು ಸಂಪೂರ್ಣವಾಗಿ ನಾ ಸಾವಯವಪ್ಪ ಇದು ನಾನೊಂಚೂರು ರಾಸಾಯನಿಕನೇ ಬಳಸಿಲ್ಲ ಅಂತ ಹೇಳ್ತಾರಲ್ಲ, ಇದು ಒಂದು ರೀತಿ ನಮ್ಮಲ್ಲಿ ಎಲ್ಲೋ ಆದಾಯಕ್ಕೆ ಸ್ವಲ್ಪ ಹೊಡೆತ ಕೊಡಲ್ವಾ? ಕೃಷಿಕನ ದೃಷ್ಟಿಕೋನನು ಬಹಳ ಮುಖ್ಯ ಆಗುತ್ತೆ. ಆದಾಯ ಅಂದ ತಕ್ಷಣ ನನಗೆಷ್ಟು ಆದಾಯ ಬೇಕು ಅನ್ನೋದನ್ನು ನಾನು ನಿಶ್ಚಯ ಮಾಡ್ಕೋಬೇಕು. ಮತ್ತೆ ಅಟ್ ದಿ ಕಾಸ್ಟ್ ಆಫ್ ವಾಟ್, ನನ್ನ ಮುಂದಿನ ಪೀಳಿಗೆ ಇದನ್ನ ಕಸ್ಕೊಂಡು ನಾನೀಗ ಸುಖವಾಗಿ ಬದುಕು ಬಿಡ್ತೀನಿ ನನ್ನ ಜೀವಿತ ಕಾಲದಲ್ಲಿ ಅನ್ನೋದು ಮೂರ್ಖತನ ಅಂತ ಅನ್ಸ್ಬಿಡುತ್ತೆ ನನಗೆ. ನನ್ನ ಭೂಮಿಯನ್ನ ಪೂರ್ತಿ ಶೋಷಣೆ ಮಾಡ್ತೀನಿ, ಸಂಪನ್ಮೂಲವನ್ನ ದುಡ್ಡಿನ ರೂಪದ ಸಂಪತ್ತಾಗಿ ನಾನು ಪರಿವರ್ತನೆ ಮಾಡ್ಕೋತೀನಿ ಅಂತ ಅಂದ್ಕೊಂಡ್ರೆ ಮನಸ್ಸು, ಅದು ಕೃಷಿಕನ ಮೂರ್ಖತನ, ಅದು ಸಂಪತ್ತಾಗಲ್ಲ. ಬದುಕಲಿಕ್ಕೆ ದುಡ್ಡು ಬೇಕಲ್ಲ ಅನಿವಾರ್ಯ. ಬದುಕುವಷ್ಟು ಖಂಡಿತ ಕೃಷಿಯಲ್ಲಿ ಸಿಗುತ್ತೆ. ಕೃಷಿ ಕೈ ಬಿಡೋದಿಲ್ಲ ಮನುಷ್ಯನ, ಎಂದೂ ಕೈ ಬಿಟ್ಟಿಲ್ಲ. ಮಲ್ನಾಡಿನ ಕೃಷಿಗಿಂತ ನೀವು ಅಕ್ಕಡಿ ಸಾಲಿನ ಬಗ್ಗೆ ಹೇಳಿದ್ರಿ, ಬೈಲ್ಸೀಮೆ ಕೃಷಿಕನ ಕೃಷಿ ಭೂಮಿಗೆ ಒಂದ್ಸರಿ ಹೋಗಿ ಬರ್ಬೇಕು ನೀವು ಉತ್ತರ ಕರ್ನಾಟಕದ. ಇದರಲ್ಲಿ ನೀವು ಅವನು ಊಟದ ತಟ್ಟೆ ನೋಡಿ, ಅವನು ಊಟ ಮಾಡೋದಷ್ಟು ಅವನ ಭೂಮಿಯಿಂದ ಬಂದಿರುತ್ತೆ, ಏನನ್ನು ಹೊರಗಿಂದ ತರಲ್ಲ ಅವನು. ಮಲ್ನಾಡಿನ ಬರೀ ಅಡಿಕೆ ಬೆಳೆಯುವಂತವರು ಅಥವಾ ಸಂಬಾರ ಬೆಳೆಯುವಂತವ್ರದ ಬಗ್ಗೆ ಇದನ್ನು ಹೇಳಕ್ಕಾಗಲ್ಲ, ದುಡ್ಡಿದೆ ಅವರ ಹತ್ರ, ಎಲ್ಲವನ್ನೂ ಕೊಂಡ್ಕೋಬೇಕು. ಆದ್ರೆ ಒಬ್ಬ ಬಯಲ್ಸೀಮೆಯ ಕೃಷಿಕ, ನೀರಾವರಿ ಇಲ್ಲದೆ ಇರೋವಂಥವನು, ಒಣಭೂಮಿಯಲ್ಲಿ ಇರುತ್ತ, ನನ್ನ ಅನೇಕ ಸ್ನೇಹಿತರಿದ್ದಾರೆ, ಅವ್ರ ಮನೆಗೆ ನಾನು ಊಟಕ್ಕೆ ಹೋದ್ರೆ ಬಹಳ ಖುಷಿಯಾಗತ್ತೆ. ಊಟ ತಟ್ಟಲ್ಲಿ ಇರುವಂತ ಅಷ್ಟು ವಸ್ತುಗಳು, ಈಗ ಕೇವಲ ಉಪ್ಪು ಸಕ್ಕರೆ ಈ ತರದ್ದನ್ನ ಬಿಟ್ರೆ ಅವ್ರ ಭೂಮಿಯಿಂದ ಬಂದಿರುತ್ತೆ. ಇದನ್ನ ಸಮೃದ್ಧಿ ಅಂತೀವೋ ಬಡತನ ಅಂತೀವೋ, ಇದನ್ನ ದುಡ್ಡಿನ ಜೊತೆಗೆ ಹೋಲ್ಸ್ ನೋಡಕ್ಕಾಗತ್ತಾ? ದುಡ್ಡಲ್ಲಿ ಕೊಂಡ್ಕೊಳ್ಳಕ್ಕಾಗಲ್ಲ, ಸಂತೃಪ್ತಿ ನಿಮ್ಗೆ ದುಡ್ಡಲ್ಲಿ ಕೊಂಡ್ಕೊಳ್ಳಕ್ಕಾಗಲ್ಲ. ಏನಾಗಿದೆ ರೈತರ ಮನಸ್ಸಲ್ಲೋ ಅಥವಾ ಒಟ್ಟು ಸಮಾಜದ ಮನಸ್ಸಲ್ಲಿ ಒಂದು ಭ್ರಮೆಯನ್ನು ಹುಟ್ಟಿಸಿದೀವಿ, ದುಡ್ಡು ಅಂದ್ರೆ ಮಾತ್ರ ಸಂಪತ್ತು ಅನ್ನುವಂಥದ್ದು, ಅದಲ್ಲ ಸಂಪತ್ತು ಅಂದ್ರೆ ಬೇರೆ. ಮುಂಚೆ ಪ್ರಾಚೀನ ಕಾಲದಲ್ಲಿ ಗೋಸಂಪತ್ತೇ ಸಂಪತ್ತು ಅಂತ ಹೇಳಿದನ್ನು ಕೇಳಿದಿರಿ. ಯಾರ ಮನೆಯಲ್ಲಿ 10,000 ಗೋವಿರ್ತಿತ್ತೋ ಅವನನ್ನ ಕುಲಪತಿ ಅಂತ ಕರಿತಾ ಇದ್ರು, ಅವನ ಹತ್ರ ಗುರುಕುಲ ಇರ್ತಾ ಇತ್ತು, ವಿದ್ಯಾಭ್ಯಾಸಕ್ಕೆ ಹೋಗ್ತಾ ಇದ್ರು, ಎಲ್ಲವನ್ನು ಅಲ್ಲಿ ಕಲಿತಾ ಇದ್ರು. ಯಾರು ಹೆಚ್ಚು ಗೋ ಸಾಕಿರ್ತಾನೋ ಅವ್ನು ಶ್ರೀಮಂತ ಅನ್ಸ್ಕೊಂಡಿದ್ದ. ಅಂದ್ರೆ ಸಂಪತ್ತಿನ ವ್ಯಾಖ್ಯೆ ಬದಲಾಗಿದೆ ಇವಾಗ. ಈಗ್ಲೂ ನಾವು ನೋಡ್ತೀವಿ, ಒಬ್ಬ ಆಧುನಿಕ ಇದರಲ್ಲೇ ಹೇಳ್ಬೇಕಾದ್ರೆ, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅವನಿಗೆ 1,00,000 2,00,000 ರೂಪಾಯಿನೋ ಸಂಬಳ ಬರುತ್ತೆ ಅಂದ್ರೆ ಬಹಳ ಸುಭೋಗ, ಅವನು ಶ್ರೀಮಂತ ಅಂತಾರೆ, ಹುಡುಗಿ ಕೊಡ್ತಾರೆ. ಒಬ್ಬ ರೈತ ಅವನಿಗೊಂದು 10-20 ಎಕರೆ ಜಮೀನಿದೆ, 10-20 ಲಕ್ಷ ಆದಾಯ ಇದೆ ಅಂದ್ರೂ, ಇದನ್ನ ನಾವು ಕಲ್ಪನೆ ಮಾಡಿ ಹೇಳ್ತಾ ಇಲ್ಲ, ಅನುಭವದಿಂದ ಹೇಳ್ತಾ ಇದ್ದೀನಿ, ನನ್ನ ಸ್ನೇಹಿತರೇ ಇದ್ದಾರೆ, ಅವನಿಗೆ ಮದುವೆ ಮಾಡಿಕೊಡಲ್ಲ. ಯಾಕೆ ಅಂದ್ರೆ ಅವನು ಶ್ರೀಮಂತ ಅಲ್ಲ ಅಂತ. ಕಲ್ಪನೆ ಏನು, ಭೂಮಿ ಇದೆ, ಆದಾಯ ಇದೆ, ನಿರಂತರವಾಗಿ ಆದಾಯ ಕೊಡುವಂತದ್ದು, ಆದ್ರೂ ಅವನು ಶ್ರೀಮಂತ ಅಲ್ಲ. ಇವನು ಬೇರೆಯವ್ರ ಕೈ ಕೆಳಗೆ ದುಡಿತಾನೆ, ನಾನು ಕೂಲಿ ಅಂತ ಹೇಳಲ್ಲ ಅದನ್ನ, ಬೇರೆಯವ್ರ ಕೈ ಕೆಳಗೆ ದುಡಿತಾನೆ, ಆದ್ರೆ ದುಡ್ಡಿನ ರೂಪದಲ್ಲಿ ಜಾಸ್ತಿ ಬರುತ್ತೆ ಅನ್ನೋ ಕಾರಣಕ್ಕೆ ಈಗಿನ ಆಧುನಿಕ ಸೌಲಭ್ಯಗಳಿದೆ, ಕಂಫರ್ಟ್ಸ್ ಅಂತ ಏನ್ ಹೇಳ್ತೀವಿ ನಾವು, ಅದು ವಾಹನ ಇರಬಹುದು ಇತ್ಯಾದಿಗಳು, ಅದೆಲ್ಲವೂ ಇರೋದು ಸುಖದ ಕಲ್ಪನೆ ಮಾಡಿಕೊಂಡು ಆ ಹಿಂದೆ ಹೋಗ್ತಾ ಇದ್ದಾರೆ. ಸೊ ಈ ವ್ಯಾಖ್ಯೆ ಬದಲಾಗಬೇಕು ಅಂತ ಅನ್ಸುತ್ತೆ ನನಗೆ. ಸುಖದ ವ್ಯಾಖ್ಯೆ ಹಿಂದೆ ಇದೆಲ್ಲವೂ ಅಡಗಿದೆ. ನೆಮ್ಮದಿ ಮತ್ತು ಪ್ರಾಪಂಚಿಕವಾದ ಸುಖಗಳನ್ನ ಈಗ ಈಕ್ವೇಟ್ ಮಾಡಿಬಿಟ್ಟಿದ್ದಾರೆ, ಅದು ಸಮೀಕರಿಸ್ಕೊಂಡ್ಬಿಟ್ಟಿದ್ದಾರೆ. ಬಹುಶಃ ಅದಲ್ಲ ಅನ್ಸುತ್ತೆ, ನೆಮ್ಮದಿಯ ವ್ಯಾಖ್ಯಾನ ಬದಲಾಯಿಸಿಕೊಂಡು, ಮುಂಚಿನ ಏನಿತ್ತು ಮಾನಸಿಕ ನೆಮ್ಮದಿ ಇದು, ಅದಕ್ಕೆ ಹೋದ್ರೆ ಈ ವ್ಯಾಖ್ಯೆ ಬದಲಾದ್ರೆ ಸರಿ ಹೋಗುತ್ತೆ ಅಂತ ಅನ್ಸುತ್ತೆ. ಸರ್ ಶಿವತ್ಸವರ, ಈಗ ನಾನು ಹೇಳಿದ ಹಾಗೆ ಸಾವಯವ ಪದ್ಧತಿಯನ್ನು ಅಳವಡಿಸಿಕೊಂಡು ಸಹ ಆದಾಯವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಸಾಕಷ್ಟು ಮಾರ್ಗಗಳಿದೆ ಅಂತಲೂ ಸಹ ಕೆಲವರು ಪ್ರಯೋಗಗಳಿಂದ ಸಿದ್ಧಪಡಿಸಿದ್ದಾರೆ. ಆ ರೀತಿಯಾದಂತಹ ಕೆಲವು ಪ್ರಯೋಗಗಳನ್ನ ನಿಮ್ ಕಡೆಯಿಂದ ಏನಾರು ಆಗಿದೆಯಾ? ಖಂಡಿತ, ನಮ್ಮಲ್ಲೇನು ನಾನು ಇದನ್ನ ಶಾಶ್ವತವಾದಂತ ಇದು ಅಂತಲ್ಲ, ಆದಾಯ ಜಾಸ್ತಿ ಆಗುತ್ತೆ ನಿಶ್ಚಿತ. ಹೇಗೆ ಅಂದ್ರೆ ಈಗಿನ ಪ್ರಪಂಚದಲ್ಲಿ ಸಾವಯವ ಅನ್ನೋದಕ್ಕೆ ಒಂದು ರೋಚಕವಾದಂತ ಚಿತ್ರ ಇದೆ. ವಸ್ತುಸ್ಥಿತಿಯಲ್ಲಿ ಅದು ಆರೋಗ್ಯಪೂರ್ಣವಾದಂಥದ್ದು, ನಮ್ಮ ರೋಗಗಳು ಬರದೇ ಇರೋ ಹಾಗೆ ನೋಡುತ್ತೆ, ಆಹಾರ ಹೆಚ್ಚು ಪೋಷಕವಾಗಿರುತ್ತೆ, ಎಲ್ಲವೂ ಸರಿ. ಆದರೆ ಅದಕ್ಕೆ ಜಾಸ್ತಿ ಬೆಲೆ ಸಿಗ್ತಾ ಇದೆ ಈ ಕಾರಣ. ಆ ಕಾರಣಕ್ಕೆ ಒಂದಷ್ಟು ಅದನ್ನ ಬಳಸ್ಕೊಂಡು ಮಾಡದಂತವ್ರು ಇದ್ದಾರೆ. ಉದಾಹರಣೆಗೆ ನಮ್ಮ ಸ್ನೇಹಿತರೆ, ಮುಧೋಳದಲ್ಲಿ ಒಬ್ಬರು ರೈತರಿದ್ದಾರೆ, ಕಬ್ಬು ಬೆಳೀತಾರೆ. ಆ ಕಬ್ಬನ್ನ ಅವರು ಸಕ್ಕರೆ ಕಾರ್ಖಾನೆ ಕೊಟ್ರೆ ಅವರಿಗೆ ಸರ್ಕಾರ ಏನ್ ನಿಗದಿ ಮಾಡಿರುತ್ತೋ ಆದಷ್ಟು ಟನ್ನಿಗೆ ಆ ಬೆಲೆ ಸಿಗ್ಬಹುದು, 2,500-3,000 ಏನೋ ಸಿಗ್ಬಹುದು. ಅವರು ಅದಕ್ಕೆ ಮೌಲ್ಯವರ್ಧನೆ ಮಾಡಕ್ ಹೊರಟಿದ್ದಾರೆ, ಬೆಲ್ಲ ಮಾಡ್ತಾ ಇದ್ದಾರೆ. ಕಳೆದ 16 ವರ್ಷಗಳಿಂದ ಬೆಲ್ಲ ಮಾಡ್ತಾರೆ, ಅತ್ಯಂತ ಶುದ್ಧವಾದಂತ ಬೆಲ್ಲ. ನಿಮ್ಗೆ ಸುಮಾರು 60 ರೂಪಾಯಿಯಿಂದ 100 ರೂಪಾಯಿವರೆಗೆ ಬೇರೆ ಬೇರೆ ಕ್ವಾಲಿಟಿ ಬೆಲ್ಲವನ್ನ ಮಾರಾಟ ಮಾಡ್ತಾರೆ ಅವರು, ಹರಳು ಬೆಲ್ಲ, ಅಚ್ಚು ಬೆಲ್ಲ ಅಂತ ಹೇಳ್ಬಿಟ್ಟು. 1 ಎಕರೆನಲ್ಲಿ ಏನು ಕಬ್ಬು ಬೆಳೆದು ಒಬ್ಬ ರೈತ ಫ್ಯಾಕ್ಟ್ರಿಗೆ ಹಾಕಿದ್ರೆ ಅವನಿಗೇನು ಆದಾಯ ಸಿಕ್ತಿತ್ತು ಅದಕ್ಕಿಂತ ದುಪ್ಪಟ್ಟು ಅಕ್ಷರಶಃ ಆದಾಯ ಗಳಿಸ್ತಾ ಇದ್ದಾರೆ. ಮತ್ತೆ ಅವರು ಬೆಲ್ಲವನ್ನ ಸರದಿ ಹಚ್ಚಿ ತಗೊಂಡು ಹೋಗ್ತಾರೆ, ನನಗ್ ಬೇಕು ಅಂತ. ಅವ್ರ ಬೇಡಿಕೆ ಎಷ್ಟಿದೆಯೋ ಅಷ್ಟು ಪೂರೈಸಕ್ ಆಗ್ತಾ ಇಲ್ಲ. ಅರಸೀಕೆರೆಯಲ್ಲಿ ನಮ್ಮ ಒಬ್ಬರು ಸ್ನೇಹಿತರಿದ್ದಾರೆ, ಮಾವಿನ ಹಣ್ಣು ಬೆಳೀತಾರೆ, ಚಿಕ್ಕು ಹಣ್ಣು ಬೆಳೀತಾರೆ, ಎಲ್ಲವೂ ಸಾವಯವದಲ್ಲಿದೆ. ಆದ್ರೆ ಸಾವಯವ ಅನ್ನೋ ಕಾರಣಕ್ಕೆ ಒಂದಷ್ಟು ಅವರಿಗೆ ಹೆಚ್ಚಿನ ಬೆಲೆ ಸಿಗ್ತಾ ಇದೆ, ನೇರವಾದಂತ ಗ್ರಾಹಕರನ್ನು ಹುಡುಕೊಂಡಿದ್ದಾರೆ. ಈ ಕಾರಣಕ್ಕೆ ಆರ್ಥಿಕವಾಗಿಯೂ ತುಂಬಾ ಈಗಿನ ಇದರಲ್ಲಿ ಬಹಳ ಇದರಲ್ಲಿ ಇದ್ದಾರೆ ಅನ್ನೋದಕ್ಕಿಂತ ನೆಮ್ಮದಿಯಿಂದ ಬದುಕುವಂಥದ್ದು ಈಗಿನ ಸಾಮಾಜಿಕ ಸ್ಥಿತಿಗೆ ಸರಿಯಾಗಿ ಆರ್ಥಿಕವಾದಂತ ಒಂದು ಸುಸ್ಥಿರತೆನೂ ಇದೆ. ಜೊತೆಗೆ ಭೂಮಿಗೆ ವಿಷ ಹಾಕ್ತಾ ಇಲ್ಲ, ಸಮಾಜಕ್ಕೆ ನಾನು ಕೊಡ್ತಾ ಇರುವಂತದ್ದು ಅಮೃತಪೂರ್ಣವಾದಂತ ಆಹಾರ ಅನ್ನುವಂಥ ನೆಮ್ಮದಿನೂ ಇದೆ. ನೇರ ಗ್ರಾಹಕರ ಜೊತೆಗೆ ಸಂಬಂಧ ಇರುವಂತ ಒಂದು ಮಾನವೀಯವಾದಂತ ಸಂಬಂಧ. ನಾವು ಒಂದು ಬೆಂಗಳೂರಿನಲ್ಲಿ ಮೇಳ ಮಾಡ್ತಾ ಇದ್ದೇವೆ ನಮ್ಮ ಸಂಘಟನೆ ಕಡೆಯಿಂದ. ಅದರದ್ದು ನಮ್ಮ ಟ್ಯಾಗ್ ಲೈನ್ ಹೇಗಿದೆ, ನೋ ಯುವರ್ ಫುಡ್ ನೋ ಯುವರ್ ಫಾರ್ಮರ್ ಅಂತ. ಅಂದ್ರೆ ನೀನ್ ತಿನ್ನೋ ಆಹಾರ ಏನು ಅಂತ ನಿಂಗೆ ಗೊತ್ತಿರ್ಲಿ, ಅದನ್ನ ಬೆಳೆಯೋ ಬೆಳೆಗಾರನು ಗೊತ್ತಿರ್ಲಿ, ರೈತನು ಗೊತ್ತಿರ್ಲಿ ನಿಂಗೆ, ಆಗೊಂದು ಮಾನವೀಯ ಸಂಬಂಧ ಬರುತ್ತೆ, ಅವನ ಬಗ್ಗೆ ಒಂದು ಪ್ರೀತಿ ಬರುತ್ತೆ. ಇದು ಉಳಿದ ಎಲ್ಲದಕ್ಕಿಂತ ಹೆಚ್ಚು ಮೌಲ್ಯಯುತವಾದ್ದು ಅಂತ ನನ್ಗೆ ಅನ್ಸುತ್ತೆ. ಖಂಡಿತವಾಗಿ ಶಿವಸ್ ಅವರ, ಇವತ್ತಿನ ದಿನಮಾನಗಳಲ್ಲಿ ಜನರಲ್ಲಿ ಆರೋಗ್ಯದ ಬಗ್ಗೆನೂ ಬಹಳ ಹೆಚ್ಚು ಕಾಳಜಿ ಬರ್ತಾ ಇದೆ. ನನಗೆ ವಿಷಮುಕ್ತವಾದಂತಹ ಆಹಾರ ಬೇಕು, ಸಾವಯವ ಪದ್ಧತಿನಲ್ಲಿ ಬೆಳೆದಂತಹ ಆಹಾರದಲ್ಲಿ ರಾಸಾಯನಿಕಗಳು ಬಳಸಿರಲ್ಲ, ಮತ್ತೆ ಅದು ಕೀಟನಾಶಕಗಳು ಮತ್ತು ಪೀಡನಾಶಕಗಳನ್ನು ಬಳಸಿರಲ್ಲ, ಹಾಗಾಗಿ ನನಗೆ ಅದು ಬೇಕು, ಅದಕ್ಕೆ ಎಷ್ಟು ಬೆಲೆ ಆದರೂ ಸಹ ಕೊಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಗ್ರಾಹಕರಿದ್ದಾರೆ. ಆದರೆ ಈ ಸಾವಯವದ ಹೆಸರಿನಲ್ಲಿ ಎಲ್ಲೋ ಒಂದು ರೀತಿ ಶೋಷಣೆ ಆಗ್ತಾ ಇದೆಯಾ ಅಂತ ಗ್ರಾಹಕನಿಗೆ. ಶೋಷಣೆ ಅನ್ನೋ ಅರ್ಥದಲ್ಲಿ ತಗೊಳ್ಳಲ್ಲ ನಾನು ಅದನ್ನ. ಒಬ್ಬ ರೈತ ಅವನ್ ಶ್ರಮ ಹಾಕಿ ದುಡಿದಿರ್ತಾನೆ. ಅಲ್ಲ, ನಾನ್ ಹೇಳೋದು ಈಗ ಸಾವಯವ ಪದಾರ್ಥ ಅಂತ ಒಂದು ಅದಕ್ಕೆ ಲೇಬಲ್ ಹಾಕಿರ್ತಾರೆ, ಆದ್ರೆ ಅದು ಎಷ್ಟು ಮಟ್ಟಿಗೆ ಸಾವಯವ ಅಂತ ಹೇಳಿ ಗ್ರಾಹಕನಿಗೆ ಗೊತ್ತಾಗ್ಬೇಕಲ್ಲ. ಈ ಹಿನ್ನೆಲೆಯಲ್ಲಿ ನಾನು ಮುಂಚೆ ಪ್ರಸ್ತಾಪ ಮಾಡಿದೆ, ನೋ ಯುವರ್ ಫುಡ್ ನೋ ಯುವರ್ ಫಾರ್ಮರ್ ಅನ್ನೋದು ಹೇಳಿದೆ. ನೀವು ಯಾವುದೋ ಒಂದು ಬ್ರ್ಯಾಂಡೆಡ್ ಆರ್ಗ್ಯಾನಿಕ್ ಕೊಂಡಾಗ ಆ ಅಂಗಡಿನಲ್ಲಿ ಹೋಗ್ಬಿಟ್ಟು ಯಾವ ಬ್ರ್ಯಾಂಡ್ ಅಲ್ಲಿ ಬಂದಿರುತ್ತೋ ಈ ರೈತನ ನಂಗೆ ಪರಿಚಯ ಮಾಡಿಕೊಡ್ತೀಯಾ ಅಂತ ಹೇಳಿ ಕೇಳಿದಾಗ ಅಂಗಡಿ ಮಾಲೀಕನ್ನ, ಅವನದಕ್ಕೆ ಸಿದ್ಧನಿದ್ರೆ ಆ ರೈತನ ಹತ್ರ ನೇರವಾಗಿ ನೀವು ಸಂಪರ್ಕಿಸೋಕೆ ಸಾಧ್ಯ ಆದ್ರೆ ಆಗ ನಾನು ಅದನ್ನ ಆರ್ಗ್ಯಾನಿಕ್ ಅಂತ ಒಪ್ಕೋತೀನಿ. ಇಲ್ಲದೆ ಇದ್ರೆ ನೀವು ಹೋಗ್ಬೇಕು, ಒಬ್ಬ ಗ್ರಾಹಕಂಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ನೀವು ಊಟ ಮಾಡ್ತಾ ಇದ್ದೀರಿ, ನೀವು ಅನೇಕ ಸರಿ ಎಲ್ಲೆಲ್ಲಿಗೂ ಟೂರ್ ಹೋಗ್ತೀರಿ, ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗ್ಬೋದು ಅಥವಾ ಇನ್ನೆಲ್ಲೋ ಪಿಕ್ನಿಕ್ ಅಂತ ಹೋಗ್ಬೋದು, ಯಾವುದೋ ಆಟ ಜಾಗಗಳಿಗೆ ಹೋಗ್ಬೋದು, ಯಾವುದೋ ವರ್ಷದಲ್ಲಿ ಒಂದೆರಡು ಬಾರಿ ನಿಮ್ಮ ಮನೆಯ ಅನ್ನದ ಬಟ್ಲಿಗೆ ಬರ್ತಾ ಇರತಕ್ಕಂತ ಆಹಾರ ಬೆಳೆಯೋ ರೈತನ ಮನೆಗೆ ಹೋಗಿ ಬನ್ನಿ, ಎರಡು ದಿನ ಅವನ ಜೊತೆ ಕಳೀರಿ, ತುಂಬಾ ಖುಷಿ ಪಡ್ತಾನ ಅವನು. ಇದು ಕಲ್ಪನೆ ಮಾಡಿ ಹೇಳ್ತಾ ಇರೋದಂತಲ್ಲ, ನನ್ನ ಮನೆಗೆ ಬಂದಿದ್ದಾರೆ. ಇದರಲ್ಲಿ ಎರಡು ರೀತಿಯ ಲಾಭ, ಒಬ್ಬ ಗ್ರಾಹಕಂಗೆ ಟ್ರೇಸಬಿಲಿಟಿ ಇರ್ತೀವಿ ನಾವು, ಕೊನೆಯ ಹಂತದವರೆಗೂ ಅವನ್ ಏನ್ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ, ಅವನ್ ಭೂಮಿನಲ್ಲಿ ಏನ್ ಬಳಸ್ತಾ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ, ಮತ್ತು ಅದರ ರುಚಿ ಗುಣಮಟ್ಟ ಇದೆಲ್ಲದೂ ಸಹ ಗೊತ್ತಾಗುತ್ತೆ, ಅವನ ಜೊತೆ ಅನುಭವಿಸ್ಬೋದು. ಮತ್ತೆ ರೈತ ಸುಮಾರಾಗಿ ಉದಾರಿಯಾಗಿರ್ತಾನೆ, ಮನೆಗೆ ಬಂದಂತ ಒಬ್ಬ ಇದನ್ನ ಅತಿಥಿಯಾಗಿ ಪರಿಗಣಿಸ್ತಾನೆ, ಅತ್ಯಂತ ಪ್ರೀತಿಯಿಂದ ಉಪಚರಿಸ್ತಾನೆ. ಈ ನಿಟ್ಟಿನಲ್ಲಿ ಗ್ರಾಹಕರು ಪ್ರಯತ್ನ ಪಡಬೇಕು. ಒಂದು ಆರ್ಗ್ಯಾನಿಕ್ ಅನ್ನ ನನ್ನ ಸರ್ಟಿಫೈಡ್ ಬ್ರ್ಯಾಂಡ್ ಏನ್ ಕೊಂಡ್ಕೋತೀವೋ ಅದೇ ರೀತಿ ನಿಮ್ ರೈತ ಯಾರು ಅಂತ ಹುಡುಕೋಕ್ ಪ್ರಯತ್ನ ಪಡಿ. ಒಂದು ಉದಾಹರಣೆ ಕೊಡಕ್ ಇಷ್ಟಪಡ್ತೀನಿ ನಾನು. ಇಲ್ಲಿ ನಾವು ಒಂದು ಅಂಗಿ ಕೊಂಡ್ಕೋಬೇಕಾದ್ರೂ ಅಥವಾ ಒಂದು ಚಪ್ಪಲಿ ಕೊಂಡ್ಕೋಬೇಕಾದ್ರೂ ನಾವು ಬ್ರ್ಯಾಂಡ್ ಯಾವುದು ನೋಡ್ತೀವಿ. ಈ ಅಂಗಿ ಇದು ಲೀವೈಸ್ ಅವ್ರು ಮಾಡಿರೋದ, ಈ ಜೀನ್ಸ್ ಪ್ಯಾಂಟ್ ಇದು ಮಾಡಿರೋರು ಲಕ್ಸೆಂಬರ್ಗ್ ಅವ್ರು ಮಾಡಿದಾರ, ನಂದು ಚಪ್ಪಲಿ ಬಾಟಾ ಚಪ್ಪಲಿ ಹೌದಾ, ಇದು ಪ್ಯಾರಗಾನ್ ಹೌದಾ ಅಂದ್ರೆ, ನಾವು ಹೊರಗಡೆ ಬಳಸುವಂತ ಅನೇಕ ವಸ್ತುಗಳ ಬಗ್ಗೆ ನಾವು ತುಂಬಾ ಪರ್ಟಿಕ್ಯುಲರ್ ಆಗ್ತೀವಿ. ಬ್ರ್ಯಾಂಡ್ ಬಗ್ಗೆ ನಿರ್ದಿಷ್ಟವಾದ ಬ್ರ್ಯಾಂಡ್ ಮತ್ತೆ ಪ್ರತಿಷ್ಠಿತ ಕಂಪನಿ, ಪ್ರತಿಷ್ಠಿತ ಕಂಪನಿ ಬೇಕು ನಂಗೆ, ವ್ಯಾನ್ ಹುಸೇನ್ ಶರ್ಟೇ ಬೇಕು, ಪೀಟರ್ ಇಂಗ್ಲೆಂಡೇ ಬೇಕು ನನಗೆ ಅಂತ ಯೋಚನೆ ಮಾಡ್ತೀವಿ. ನಮ್ ಮನೆಯಲ್ಲಿ ಟಾಯ್ಲೆಟ್ಗೆ ಹಾಕುವಂತ ಒಂದು ಕ್ಲಾಸೆಟ್ ಇರ್ಬೋದು, ಒಂದು ಬೇಸಿನ್ ಇರ್ಬೋದು, ಕಮೋಡ್ ಇರ್ಬೋದು, ಇದು ಹಿಂಡ್ವೇರ್ದ ಹೌದಾ, ಪ್ಯಾರಿವೇರ್ದ ಹೌದಾ, ಅದು ಎಸಿ ಶೋರೂಮ್ ಅಲ್ಲಿ ಇಟ್ಟು ಮಾರಾಟ ಮಾಡಿದಾರ, ಇದೆಲ್ಲ ನೋಡ್ತೀವಿ. ನಾವು ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಬಳಸುವಂತದ್ದು, ನಮ್ಮ ಹೊಟ್ಟೆಗೆ ಸೇವಿಸುವಂತ ಕೊತ್ತಂಬರಿ ಕಟ್ಟು ಚರಂಡಿ ಪಕ್ಕದಲ್ಲಿ ಇದ್ದು ಮಾರಾಟ ಮಾಡಿದ್ರು ನಮ್ಗೇನು ಅನ್ಸಲ್ಲ, ಅದರ ಹಿನ್ನೆಲೆ ಇದ್ರು. ನಾ ಹೇಳೋದು ಆ ಬ್ರ್ಯಾಂಡ್ ಗೊತ್ತಿರ್ಬೇಕಲ್ಲ ನಮ್ಗೆ, ನಮ್ ರೈತ ಯಾರು ಅನ್ನೋದು ನಮ್ಗೆ ಗೊತ್ತಿರ್ಬೇಕು, ಅವನೇನ್ ಬೆಳೀತಾನೆ, ಹೇಗ್ ಬೆಳೀತಾನೆ, ಅವನ ಜೊತೆ ಸ್ವಲ್ಪ ಸಂಭಾಷಣೆ ಮಾಡಿದ್ರೆ ಅವನಿಗೆ ನಮ್ ಬಗ್ಗೆ ಪ್ರೀತಿ ಬರುತ್ತೆ, ಸಹಜವಾಗಿ ಭೂಮಿ ಬಗ್ಗೆ ಪ್ರೀತಿ ಇರುತ್ತೆ, ಇನ್ನಷ್ಟು ಹೆಚ್ಚು ಆಸಕ್ತಿ ಅದರಲ್ಲಿ ಬರುತ್ತೆ. ಇನ್ನೂ ಒಂದಿದೆ, ರೈತಂಗೆ ಅನೇಕ ಸಾರಿ ಕೃಷಿಯಿಂದ ವಿಮುಖರಾಗ್ತಾ ಇರದೆ ಇದನ್ನು ಕೇಳ್ತಿದ್ದೀವಿ. ಹಣ ಇಲ್ಲ ಅನ್ನೋ ಕಾರಣಕ್ಕೆ ಯಾರು ಕೃಷಿಯಿಂದ ವಿಮುಖರಾಗ್ತಿಲ್ಲ, ಗೌರವ ಇಲ್ಲ ಕೃಷಿಕನ್ಗೆ ಅನ್ನೋ ಕಾರಣಕ್ಕೆ ವಿಮುಖರಾಗ್ತಾ ಇದ್ದಾರೆ. ಕೃಷಿಕನಿಗೆ ಆ ವೃತ್ತಿ ಗೌರವ ಬೇಕು, ನೀನ್ ಮಾಡ್ತಾ ಇರೋವಂಥದ್ದು ಒಟ್ಟು ಸಮಾಜವನ್ನ ಪರೆಯೋ ಅಂತ ಒಂದು ಕೆಲಸ, ನಿನಗೆ ಸಮಾಜ ಗೌರವ ಕೊಡಬೇಕು ಅನ್ನೋ ಅಂತ ಪ್ರವೃತ್ತಿ ನಮ್ಮಲ್ಲಿ ಬೆಳಿಬೇಕು. ರೈತನ ಗೌರವಿಸೋ ಪ್ರವೃತ್ತಿ ಬೆಳೆದ್ರೆ ಸಹಜವಾಗಿ ಕೃಷಿನೂ ಬೆಳೆಯುತ್ತೆ, ನಮ್ಮ ಆಹಾರ ಆರೋಗ್ಯ ಎಲ್ಲವೂ ಸುಧಾರಿಸುತ್ತೆ ಅನ್ಸುತ್ತೆ. ಶಿವತ್ಸ ಅವರೇ, ಈ ನಿಟ್ಟಿನಲ್ಲಿ ತಾವು ತಮ್ಮ ಕೃಷಿ ಪ್ರಯೋಗ ಪರಿವಾರದಲ್ಲಿ ಸಾಕಷ್ಟು ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ರೆ, ಈ ಸರ್ಟಿಫಿಕೇಶನ್ಗೆ ಸಂಬಂಧಪಟ್ಟಂತೆ ಈಗ ಸಂಪೂರ್ಣ ಸಾವಯವ ಪದ್ಧತಿನಲ್ಲಿ ಬೆಳೆದ್ರೆ ಅದಕ್ಕೆ ನಿರ್ದಿಷ್ಟವಾದ ಒಂದು ಲೇಬಲ್ ಬೇಕಾಗತ್ತೆ ಅಲ್ವಾ, ಗುರುತಿಸ್ಲಿಕ್ಕೆ ಗ್ರಾಹಕನಿಗೆ. ಆ ನಿಟ್ಟಿನಲ್ಲಿ ಏನೇನು ಕೆಲಸಗಳಾಗಿ ನಮ್ಮ ಸಂಘಟನೆ ಕಡೆಯಿಂದ ಪ್ರಾರಂಭದಲ್ಲಿ ನಾವು ಸರ್ಟಿಫಿಕೇಶನ್ ನಲ್ಲಿ ಇದ್ವಿ. ನಾನೇ ಒಂದು ICS ನ ಮ್ಯಾನೇಜರ್, ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಅಂತಾರೆ, ಅದರ ವ್ಯವಸ್ಥಾಪಕನಾಗಿ ಒಂದಷ್ಟು ಜನ ನಮ್ಮ ಜೊತೆ ಇನ್ಸ್ಪೆಕ್ಟರ್ಸ್, ಈಗ ಆಡಿಟರ್ಸ್ ಅಂತ ಕರೀತಾರೆ, ಅವರದ್ದೊಂದು ತಂಡ ಇಟ್ಕೊಂಡು ಮಾಡ್ತಾ ಇದ್ವಿ. ಒಂದು ಕೆಟ್ಟ ಅನುಭವ ಆದ್ಮೇಲೆ ಅದರಿಂದ ಹೊರಗೆ ಬರಿಸ್ಬೇಕು ಅಂತ. ನಿಮ್ಗೆ ಒಂದು ಸರ್ಟಿಫಿಕೇಶನ್ ಮಾಡಿದಾಗ ಒಂದು ಈಲ್ಡ್ ಎಸ್ಟಿಮೇಟ್ ಅಂತ ಮಾಡ್ತಾರೆ, ನಿಮ್ಮ ಒಂದ್ ಎಕರೆ ಭೂಮಿ ಇದ್ರೆ ಇಷ್ಟು ಬೆಳೆ ಬರುತ್ತೆ, ಅದರಲ್ಲಿ ಆ ಬೆಳೆಗೆ ಮಾತ್ರ ನಿಮಗೆ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಸಿಗುತ್ತೆ, ನೀವು ಅಷ್ಟನ್ನು ಮಾರಾಟ ಮಾಡಬಹುದು. ನಮ್ಮ ತಂಡದಲ್ಲೇ ಒಬ್ಬರಿಗೆ ನಿಮ್ಮ ಬೆಳೆ ಬೇಡ, ನಮ್ಗೆ ಉತ್ಪನ್ನ ಬೇಡ, ಆದ್ರೆ ನಿಮ್ದು ಟ್ರಾನ್ಸಾಕ್ಷನ್ ಸರ್ಟಿಫಿಕೇಟ್ ಕೊಡಿ, ಅಂದ್ರೆ ನೀವು ಮಾರಿದೀನಿ ಅನ್ನೋ ಅಂತ ಒಂದು ಒಪ್ಪಿಗೆ ಕೊಡಿ ಅಂತಂದ್ರು. ಅದ್ರ ಹಿನ್ನೆಲೆ ಕೆದಕಕ್ಕೆ ಹೋಗುತ್ತಾಯ್ತು, ನಮ್ಮ ಉತ್ಪನ್ನ ಕೊಂಡಿದೀವಿ ಅಂತ ಸರ್ಟಿಫಿಕೇಟ್ ಇನ್ಯಾವುದೋ ಹೊರಗಡೆಯಿಂದ ಕೊಂಡುಕೊಂಡು ಕಡಿಮೆ ಬೆಲೆಗೆ ಅದನ್ನ ನಮ್ಮ ಹೆಸರಲ್ಲಿ ಮಾರಾಟ ಮಾಡುವಂತ ಒಂದು ಫ್ರಾಡ್. ಇದು ಗೊತ್ತಾದ್ಮೇಲೆ ಬಹುತೇಕ ಕಡೆಗಳಲ್ಲಿ ಆಗ್ಬಹುದು ಇದು ಅನ್ನಿಸ್ತು, ಇದಕ್ಕೆ ಪರ್ಯಾಯ ಏನು ಅಂತ ಕಂಡು ಹಿಡಿದಾಗ ನಮ್ಗೆ ಹೊಳೆದಿದ್ದು ಮುಂಚೆ ನಾನು ನಿಮ್ಗೆ ಹೇಳಿದ್ನಲ್ಲ ಆ ರೀತಿಯದ್ದು, ನೇರ ಗ್ರಾಹಕಂಗೆ ರೈತನ ತಲುಪಿಸೋಣ. ನಾವು ಮಾಡ್ತಾ ಇದೀವಿ, ಆ ಪ್ರಯತ್ನವನ್ನು ಮಾಡ್ತಾ ಇದೀವಿ, ಗ್ರಾಹಕಂಗೂ ರೈತಂಗೂ ಸಂಪರ್ಕ ತಂದು ಆ ಸಂಪರ್ಕದ ಮೂಲಕ ರೈತಂಗೆ ಗ್ರಾಹಕನ ಬಗ್ಗೆ ವಿಶ್ವಾಸ ಬೆಳಿಬೇಕು, ಗ್ರಾಹಕಂಗೆ ರೈತನ ಬಗ್ಗೆ ವಿಶ್ವಾಸ ಬೆಳಿಬೇಕು. ಬೆಂಗಳೂರಿನಲ್ಲಿ ಕಳೆದ 5 ವರ್ಷದಿಂದ ಚಾಮರಾಜಪೇಟೆ ರಾಶ್ವತ್ಥಾನ ಪರಿಷತ್ನಲ್ಲಿ ನಾವು ಒಂದು ಸಾವಯವ ಮೇಳ ಮಾಡ್ತಿದ್ದೀವಿ ಒಂದು ಸಂಘಟನೆ ಕಡೆಯಿಂದ. ಅಲ್ಲಿ ಒಂದು ಪದ್ಧತಿನೂ ಇದೆ, ನೀವು ಆನ್ಲೈನ್ ನಲ್ಲಿ ಕೊಂಡ್ಕೋಬಹುದು, ಅಂದ್ರೆ ನಮ್ದೇ ವೆಬ್ಸೈಟ್ ನಲ್ಲಿ 15 ದಿನ ಮುಂಚೆ ನೀವು ನನ್ಗೆ ಇಂತಿಂಥ ವಸ್ತು ಬೇಕು ಅಂತ ಹೇಳಿ ಆರ್ಡರ್ ಹಾಕಿದ್ರೆ ಅದಕ್ಕೆ ಸರಿಯಾಗಿ ನಾವು ಕೊಡ್ತೀವಿ. ಅಷ್ಟಿದ್ರೂ ಸಹ ಕೆಲವರು ನಮ್ಮ ಮೇಳಕ್ಕೆ ಬಂದು ಕೊಂಡ್ಕೋತಾರೆ, ನಿಮ್ಗೆ ಆನ್ಲೈನ್ ನಲ್ಲೇ ಸಿಗುತ್ತಲ್ರಿ, ಬಂದು ತಗೊಂಡೋಗ್ಬೋದಲ್ಲ ಅಂತ ಒಬ್ಬ ಗ್ರಾಹಕ ಹೇಳದಂತ ಮಾತು. ನೋಡಿ, ಇಲ್ಲಿ ಬಂದಾಗ ನಾ ರೈತನ ಹತ್ರ ಮಾತಾಡ್ತೀನಿ, ಅವನ ಕುಟುಂಬದ ಬಗ್ಗೆ ವಿಚಾರಿಸ್ಕೋತೀನಿ, ಆ ಸಂತೋಷ ಆನ್ಲೈನ್ ನಲ್ಲಿ ಕೊಂಡ್ಕೊಂಡಾಗ ನಂಗೆ ಸಿಗಲ್ಲ, ಆ ಕಾರಣಕ್ಕೆ ಬರ್ತೀನಿ ನಾನು ಅಂತಾರೆ. ಹೀಗೆ ಸಂವೇದನೆಗಳು ಇದೆ, ಆ ಸಂವೇದನೆಗಳನ್ನ ಜಾಗೃತ ಮಾಡಬೇಕು. ಮತ್ತೆ ಇದು ಬೆಳೆದಾಗ ಯಾರು ವಿಷಮುಕ್ತವಾದದ್ದನ್ನ ಕೊಡ್ತಾ ಇದ್ದಾನೋ ಅವನಿಗೆ ತಾನು ಕೊಡ್ತಾ ಇರೋದು ಸರಿಯಾದವನಿಗೆ ತಲುಪಿಸ್ತಾನೆ, ಮತ್ತೆ ಬೆಳೆಯೋನಿಗೂ ನಾ ವಿಷಮುಕ್ತವಾದದನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿ ವಿಷ ಇರೋದನ್ನ ಕೊಡಬಾರ್ದು ಅಂತಾನೂ ಅನ್ಸುತ್ತೆ. ಈ ಪ್ರಾಮಾಣಿಕತೆ ಬೆಳೆಸಬೇಕಾದ್ರೆ ಪರಸ್ಪರ ಒಂದು ಸಂವಹನ ಬೇಕು ಅಂತ ಅನ್ಸುತ್ತೆ. ಅದನ್ನ ಮಾಡೋ ಅಂತ ಪ್ರಯತ್ನ ನಮ್ಮ ಸಂಘಟನೆ ಕಡೆಯಿಂದ ಮಾಡ್ತಾ ಇದ್ದೀವಿ. ತುಂಬಾ ಸಂತೋಷ ಶ್ರೀವತ್ಸ ಅವರ, ಈ ಸಾವಯವ ಒಕ್ಕೂಟದ ವತಿಯಿಂದ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀರಿ, ಮತ್ತೆ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡ್ತಾ ಇದ್ದೀರಿ, ಮತ್ತೆ ಸಾವಯವ ಪದ್ಧತಿಯಲ್ಲಿ ಬೆಳೆದಂತಹ ಉತ್ಪಾದನೆ ಆಹಾರದ ಬೆಳೆಗಳಿಗೆ ಒಂದು ಗೌರವಯುತವಾದಂತಹ ಬೆಲೆ ಸಿಗಬೇಕು ಅನ್ನೋ ಕಾರಣಕ್ಕೂ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ರೈತ ಇರಬಹುದು, ಗ್ರಾಹಕ ಇರಬಹುದು, ಅವನು ದುಡ್ಡಿನ ಹಿಂದೆ ಹೋಗಬಾರದು. ನಮಗೆ ಗುಣಮಟ್ಟದ ಆಹಾರ ಬೇಕು ಅಂತಂದ್ರೆ ನಾವು ಸ್ವಲ್ಪ ಬೆಳೆದಂತಹ ರೈತನಿಗೆ ಅಲ್ಲಿ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟು ಅವನಿಗೆ ಬೆಳೆಯಲಿಕ್ಕೆ ಪ್ರೋತ್ಸಾಹ ಮಾಡಬೇಕು. ಬೆಳೆಯುವಂತಹ ರೈತನು ಸಹ ನಾವು ಗುಣಮಟ್ಟದ ಆಹಾರವನ್ನ, ಆರೋಗ್ಯಯುತವಾದ ಆಹಾರವನ್ನ ಸಮಾಜಕ್ಕೆ ಕೊಡ್ತಾ ಇದ್ದೀನಿ ಅನ್ನುವಂತಹ ಪರಿಕಲ್ಪನೆಯಲ್ಲಿ ಯಾವುದೇ ರೀತಿಯ ಆರೋಗ್ಯಕ್ಕೆ ದುಷ್ಪರಿಣಾಮ ಆಗದ ರೀತಿಯಲ್ಲಿ ಬೆಳೆಯನ್ನು ಬೆಳೆದು ಪ್ರಾಮಾಣಿಕವಾಗಿ ತಲುಪಿಸುವಂತ ಪ್ರಯತ್ನ ನಡೀಬೇಕು. ಈ ಎರಡೂ ಒಟ್ಟಾದಾಗ ಮಾತ್ರ ನಮ್ದು ಶಕ್ತಿಯುತವಾದ, ಆರೋಗ್ಯಯುತವಾದಂತಹ ಒಂದು ಸಮಾಜ ನಿರ್ಮಾಣಕ್ಕೆ ಸಾಧ್ಯವಾಗುತ್ತೆ ಅನ್ನುವಂತಹ ಆಶಯದೊಂದಿಗೆ ಎಲ್ಲ ಮಾಹಿತಿ ನೀಡಿದಕ್ಕೆ ತಮ್ಮ ಪ್ರಯತ್ನಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದ. ಇದುವರೆಗೂ ಸಾವಯವ ಕೃಷಿ ಒಳನೋಟಗಳು ಈ ಕುರಿತು ತೀರ್ಥಹಳ್ಳಿಯ ಚೊಕ್ಕದ ಬೈಲಿನ ಶ್ರೀವತ್ಸ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಹೆಚ್.ಎನ್. ಸುಬ್ರಹ್ಮಣ್ಯ. ಈಗ ಒಂದು ಪರಿಸರ ಗೀತೆಯನ್ನ ಕೇಳೋಣ. ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ಯಾವುದು ಗುಟ್ಟಿಲ್ಲ, ಯಾವುದು ರಟ್ಟಿಲ್ಲ, ಯಾವುದು ಗುಟ್ಟಿಲ್ಲ, ಯಾವುದು ರಟ್ಟಿಲ್ಲ, ಎಲ್ಲರಿಗಿಲ್ಲಿ ಸಮಪಾಲು, ಎಲ್ಲರಿಗಿಲ್ಲಿ ಸಮಪಾಲು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ಕೊಡುವ ತಾಯಿ ಹಕ್ಕಿ ಮಿನುಗುತ್ತ ನೋಡಿವೆ ಬಾಂಚುಕ್ಕಿ. ಗುಟುಕನ್ನು ಕೊಡುವ ತಾಯಿ ಹಕ್ಕಿ ಮಿನುಗುತ್ತ ನೋಡಿವೆ ಬಾಂಚುಕ್ಕಿ. ಅಮ್ಮನು ಹಂಚುವ ಸವಿತುತ್ತು, ಅಮ್ಮನು ಹಂಚುವ ಸವಿತುತ್ತು, ಮಕ್ಕಳಿಗೆಲ್ಲ ಸರಿಸೊತ್ತು, ಮಕ್ಕಳಿಗೆಲ್ಲ ಸರಿಸೊತ್ತು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ವ್ಯವಹಾರ ಗಾಳಿ ಬೆಳಕಿನ ಸಂಚಾರ, ಸೃಷ್ಟಿಯ ನಿತ್ಯದ ವ್ಯವಹಾರ ಗಾಳಿ ಬೆಳಕಿನ ಸಂಚಾರ. ಎಲ್ಲವೂ ತೆರೆದ ಕಾರ್ಬಾರ, ಎಲ್ಲವೂ ತೆರೆದ ಕಾರ್ಬಾರ. ಅಂತ್ಯೆಯೇ ಇಲ್ಲ ತಲೆಭಾರ, ಅಂತ್ಯೆಯೇ ಇಲ್ಲ ತಲೆಭಾರ. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು.